खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಶ್ರೋತೃಗಳ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಜೊಯಿಡಾದ ವಿಜಯ್ ವಿಷ್ಣು ದೇಸಾಯಿ ಮತ್ತು ನಿಲೇಶ್ ವಿಜಯ್ ದೇಸಾಯಿ ಅವರೊಂದಿಗೆ ಸಂದರ್ಶನ ಕೇಳೋಣ. ಇವರನ್ನು ಸಂದರ್ಶಿಸಲಿದ್ದಾರೆ ಎಚ್ಬಿ ರಾಮಡಗಿ. ಈಗ ನಮ್ಮ ಜೊತೆಯಲ್ಲಿ ಜೊಯಿಡಾದ ತಂದೆ ಮಗ ಇದ್ದಾರೆ, ವಿಜಯ್ ವಿಷ್ಣು ದೇಸಾಯಿ ಅಂತೇಳಿ ತಂದೆ, ನಿಲೇಶ್ ದೇಸಾಯಿ ಅಂತೇಳಿ ಮಗ. ಇವರು ಗದ್ದೆ ಮತ್ತು ತೋಟಗಾರಿಕೆಯಲ್ಲಿ ಮಾಡ್ತಕ್ಕಂಥ ಅನುಭವವನ್ನು ಈಗ ಇಬ್ಬರೂ ಸೇರಿ ಹಂಚಿಕೊಳ್ತಾರೆ. ಮೊದಲಿಗೆ ವಿಜಯ್ ವಿಷ್ಣು ಅವರು ಏನು ಹೇಳ್ತಾರೆ ಕೇಳೋಣ. ವಿಜಯ್ ವಿಷ್ಣು ಅವರು, ನೀವು ಹಂಗೇ ಕುಂತಾಗ ಸುಮ್ಮನೆ ಹೇಳ್ತಾ ಇದ್ರಿ, ನಮ್ಮ ಮೂಲ ಮಹಾರಾಷ್ಟ್ರ, ನಾವು ಬಂದು 60 ವರ್ಷ ಆಯಿತು, ಕಷ್ಟಪಟ್ಟು ಬದುಕನ್ನು ಕಟ್ಟಿಕೊಂಡ್ವಿ, ಆವಾಗ ಎಷ್ಟೆಲ್ಲ ಕಷ್ಟಪಟ್ಟಿವಿ, ಮಕ್ಕಳನ್ನ ಬೆಳೆಸಿದ್ವಿ, ಮನೆ ಕಟ್ಟಿದ್ವಿ, ಹೊಲ ಹಿಡ್ಕೊಂಡ್ವಿ, ಇದೆಲ್ಲವೂ ಕೂಡ ನೋಡಿದಾಗ ಇವೆಲ್ಲ ಹೇಗೆ ಸಾಧ್ಯ ಆಯಿತು? ನಾ ಇಲ್ಲಿ ಬಂದು ಸುಮಾರು 50 ವರ್ಷ ಆಯಿತು, 50-60 ವರ್ಷ ಆಯಿತು. ಇಲ್ಲಿ ಬಂದು ನಾನು ಹಮಾಲಿ ಮಾಡಿ, ರೋಜ್ಗಾರ ಯೋಜನೆ ಮಾಡಿ, ಮಂದಿ ಕೆಲಸ ಮಾಡಿ, ಎಲ್ಲ ಇದು ಹೊಲ ಗಿಲ ತಗೊಂಡು ಕೇಸಿ, ಇದು ಕಷ್ಟಪಟ್ಟೆ ನಾನು ದುಡದು, ಇದು ಎಲ್ಲ ಮಾಡಿದ್ದೀನಿ. ನಮ್ಮದು ಗೌರ್ಮೆಂಟ್ ಏನು ಸಹಾಯ ಕೊಟ್ಟಿಲ್ಲ ಅವಾಗಿಂದ. ನಾ ಇದು ಹಮಾಲಿ ಮಾಡಿದೆ, ಎಲ್ಲ ಮಾಡಿದೆ, ಈಗ ಕಷ್ಟಪಟ್ಟೆ ಹೊಲ ಮಾಡಿದೆ. ಈಗ ಒಂದು 4-7 ಎಕರೆ ಹೊಲ ಐತಿ, ಮತ್ತು ತೋಟಗಾರ ಮಾಡಿದ್ದೀನಿ, ಅಡಿಕೆ ಗಿಡ ಮಾಡಿದ್ದೆವು, ಮತ್ತು ಈಗ ಭತ್ತ ಒಂದು 2 ಎಕರೆ ಬೆಳಿತೀವಿ, ಮತ್ತೇನು ಅಷ್ಟು, ಮತ್ತು ಈಗ ಏನಿಲ್ಲ, ಗೌರ್ಮೆಂಟ್ ನೌಕರಿ ಗಿಕರಿ ಏನಿಲ್ಲ ನಮ್ಗೆ. ಇರಲಿ, ಅದ್ರೊಳಗೆ ಭತ್ತ ಮತ್ತು ತೋಟಗಾರಿಕೆ ಮಾಡಿರಲ್ಲ, ಯಾವ್ದು ಚೆನ್ನಾಗಿ ಅನಿಸ್ತಾ ಇದೆ? ನಾವು ಮೊದಲು ಚೆನ್ನಾಗಿ ಭತ್ತನೂ ಬೆಳಿತಿದ್ವಿ. ಈಗ ಏನಾಗೈತೆ, ಈಗ ಆಳ ಮಂದಿ ಸಿಗೋದಿಲ್ಲ ತೋಟಗ, ಇದಕ್ಕೆ ಹೊಲ ಮಾಡಲಿಕ್ಕೆ ಜನ ಸಿಗೋದಿಲ್ಲ, ಅದರ ಸಲುವಾಗಿ ನಾವು ಈಗ ತೋಟಕ್ಕೆ ಕೈ ಹಾಕಿದ್ವಿ. ಈಗ ಅಡಿಕೆ ಗಿಡ ಮಾಡಿದ್ದೀವಿ, ಒಂದು 1000 ಗಿಡ, ಈಗ 1000 ಗಿಡ ತಗೊಂಡು ಬಂದೀವಿ, ಒಂದು 600 ಗಿಡ ಹಚ್ಚಿದ್ದೀವಿ, ಈಗ ಮತ್ತು 300 ಗಿಡ ಹಚ್ಚೋದೇ ಇದೆ. ಎಷ್ಟು ಎಕರೆದಲ್ಲಿ ಕುಂತಿದ್ದಾವೆ ಈಗ? 2 ಎಕರೆಗೆ. ಅಡಿಕೆ ಹಾಕಿದ ನಂತರ ಇನ್ನೂ ಫಲ ಕೊಡಕತ್ತಿಲ್ಲ? ಅವು ಕೊಡ್ತಾ ಇದಾವೆ, ಅಡಿಕೆ ಕೊಡ್ತಾ ಇದಾವೆ. ಯಾರು ಏನೋ ಇಲ್ಲ, ಫಲ ಇಲ್ಲ. ಈ ವರ್ಷ ಮಾಡಿದ್ದೆವು, ಈಗ ಮಾಡಿ ಒಂದು 3-4 ತಿಂಗಳಾಯ್ತು ಅಷ್ಟೇ. ಅಷ್ಟೇ. ಭತ್ತ ಬಿಟ್ಟು ಅಡಿಕೆಗೆ ಬಂದಿದ್ದ ಕಾರಣ ಏನು? ಭತ್ತ ಬಿಟ್ಟಂದ್ರೆ ಭತ್ತಗೆ ಏನು ರೇಟ್ ಇಲ್ಲ, ಮತ್ತು ಕಷ್ಟಪಟ್ಟಿದ್ದು ಇದಕ್ಕೆ ನಮಗೆ ಸಾಲ ಹೆಚ್ಚಾಗ್ತೈತಿ, ಮತ್ತು ಹತ್ರ ಬೆಳೆ ಕಡಿಮೆ ಆಗ್ತೈತಿ. ಏನು 25,000 ಸಾಲ ಆದರೆ 10-15,000 ಬೆಳೆ ಬರ್ತೈತಿ, ಏನು ಮಾಡೋದು? ಅದ್ರ ಸಲುವಾಗಿ ತೋಟ ಮಾಡೋಕೆ ಚಾಲೂ ಮಾಡಿದ್ದೀವಿ. ಇಲ್ಲಿ ತೋಟ ಮಾಡಿದರೆ ಚೆನ್ನಾಗಿರುತ್ತೆ, ಒಳ್ಳೇದಾಗುತ್ತೆ ಅಂತೇಳಿ ಅಂದು ಹೆಂಗೆ ಗೊತ್ತಾಯ್ತು? ಈಗ ಇವರು ಭಟ್ರ ಮಂದಿ ಮಾಡಾಕತ್ತಾರಂತ ನಾವು ಸ್ವಲ್ಪ ಇದು ಅದರೊಳಗೆ ತಲೆ ಹಾಕಿದ್ದೀವಿ. ನಾವು ಅವರು ಚೆನ್ನಾಗಿ ಬಂದವು, ಅವ್ರದ್ದು ಚೆನ್ನಾಗಿ ಬಂದ ಭಟ್ರ ಮಂದಿ ಬಹಳ ಮಾಡ್ತಾರೆ. ನೀವು ಬೇರೆ ತೋಟವನ್ನು ಅಡ್ಡಾಡಿ ಬಂದು ನೋಡಿ ಮಾಡಿದ್ದೇವೆ? ಹೌದೌದು, ಅವ್ರದ್ದು ನೋಡ್ಕೇಸಿ ನಾವು ಮಾಡಿದ್ವಿ. ನೀಲೇಶ್, ನಿಮ್ಮ ತಂದೆಯವರು ಕಷ್ಟಪಟ್ಟು ದುಡಿದು ಒಂದು ಸ್ವಲ್ಪ ಹೊಲ ಮಾಡಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆದಿದ್ದಾರೆ, ನೀವು ಕೃಷಿಯೊಳಗೆ ತೊಡ್ಕೊಂಡು ಎಷ್ಟು ವರ್ಷ ಆಯ್ತು ನಿಮ್ಮ ತಂದೆಗೆ ಸಹಾಯ ಮಾಡಕ್ಕೆ? ನಾನು ಕೃಷಿಯೊಳಗೆ ಬಂದು 1 ವರ್ಷ ಆಯಿತು. ಮೊದಲೇ ಹೊರಗಡೆ ಬೇರೆ ಬೇರೆ ಕೆಲಸ ಮಾಡ್ತಿದ್ದೆ, ಅದರ ನಂತರ ಅವ್ರ ಜೊತೆ ಅವರು ಭತ್ತ ತಗೊಳ್ತಿದ್ರು, ಭತ್ತ ತಗೊಂಡು ಅಕ್ಕಿ ಮಾಡಿ ಬೇರೆ ಕಡೆ ಸೆಲ್ಲಿಂಗ್ ಮಾಡ್ತಿದ್ರು. ಆಮೇಲೆ ಅದೇ ನಂಗೂ ಹವ್ಯಾಸ ಆಯಿತು, ಅವ್ರ ಜೊತೆ ಅಕ್ಕಿ ಭತ್ತ ತಗೊಂಡು ರೈತರ ಕಡೆಯಿಂದ ಭತ್ತ ತಗೊಂಡು ಅದು ಬೇರೆ ಕಡೆ ನಾವು ಸಪ್ಲೈ ಮಾಡ್ತಾ ಇದೀವಿ. ಅದು ನೋಡಿ ಆಮೇಲೆ ನಮ್ದೇ ಹೊಲ ಒಳಗೆ ಏನಾದ್ರು ಮಾಡೋಣ ಅಂತ ಹೇಳಿ ಇದು ಮಾಡಿದ್ವಿ, ಪ್ಲಾನಿಂಗ್ ಹಾಕಿದೀವಿ. ಆಮೇಲೆ ಅದರ ನಂತರ ನಾವು ಕಾಜು ಗಿಡ ಹಾಕಿದೀವಿ. ಕಾಜು ಗಿಡ ಇಲ್ಲಿ ಅಷ್ಟು ಫಲ ಇದು ಬರಲಿಲ್ಲ ನಮಗೆ ಹೊಲದೊಳಗೆ, ಮಳೆ ಸ್ವಲ್ಪ ಹೆಚ್ಚಾಗೋದ್ರಿಂದ ಆ ಗಿಡ ಸ್ವಲ್ಪ ಸತ್ತೋದ್ಮೇಲೆ ನಾವೇನು ಮಾಡಿದ್ವಿ, ಅಡಿಕೆ ತೋಟ ಮಾಡೋಣ ಅಂತೇಳಿ ಭತ್ತದೊಳಗೆ 2 ವರ್ಷ ನಾವು ಮಾಡಿದ್ವಿ ಮನೆಯೊಳಗೆ. ಮೊದಲು ಬೇರೆಯವ್ರು ಮಾಡ್ತಿದ್ರು, ಅವರು ಬಿಟ್ಟು ಹೋದ್ಮೇಲೆ ನಾವೇ ಮಾಡ್ತಾ ಇದ್ವಿ. ಅದಕ್ಕೆ ಬೇರೆ ಕಡೆಯಿಂದ ಮಂದಿಗಳನ್ನು ತಂದು ಕೆಲಸ ಮಾಡಿ ಆ ಕೆಲಸದೊಳಗೆ ನಮಗೆ ಏನು ಪ್ರಾಫಿಟ್ ಬರ್ತಿಲ್ಲ. ಉಳಿದಿದ್ದಕ್ಕೆ ನಾವು ಸೊಸೈಟಿ ಲೋನ್ ಇರಲಿ ಬಾಕಿ ಬೇರೆ ಕಡೆಯಿಂದ ಸಾಲ ಅವು ಎಲ್ಲ ಎಕ್ಸ್ಟ್ರಾನೇ ಆಗ್ಲಿಕ್ಕೆ ಚಾಲು ಇತ್ತು. ಹಂಗಾಗಿ ಅದು ಬೇಡ, ನಾವು ಈ ವರ್ಷ ನಾವು ಅಡಿಕೆ ತೋಟನೇ ಮಾಡಿ ಇದು ಮಾಡೋಣ ಅಂತೇಳಿ ಇದೇ ವರ್ಷ ಹಚ್ಚಿದ್ದೀವಿ ಅಡಿಕೆ ತೋಟನ. ಅದರೊಳಗೆ ಈ ಸದ್ಯಕ್ಕೆ ನಾವು ಬಾಳೆಗಿಡ ಹಚ್ಚಿದ್ದೀವಿ, ಬಾಳೆಗಿಡ ಅದೊಂದು ಹಚ್ಚಿದ್ದೀವಿ. ಅದರ ನಂತರ ಕಾಳುಮೆಣಸು ಬರ್ತವೆ, ಅದು ನಮಗೆ ಮತ್ತು 3 ಎಕರೆ ಜಮೀನು ಐತಿ, ಅದರೊಳಗೆ ಜಂಗಲಿ ಗಿಡ ಇದಾವೆ. ಆ ಜಂಗಲಿ ಗಿಡದ ಮೇಲೆ ಕಾಳುಮೆಣಸು ಹಚ್ಚಿದ್ದೀವಿ ಈ ವರ್ಷನೇ. ಅದು ಬೇರೆಯವರು ಭಟ್ರು ಹಚ್ಚಿದ್ದು ನೋಡಿದ್ದೀವಿ, ಅದು ಫಲ ಬರುವುದೆಲ್ಲ ನೋಡಿ ಅದರ ನಂತರ ನಾವು ಅದು ಈ ವರ್ಷ ಯಲ್ಲಾಪುರದಿಂದ ಅಲ್ಲಿಂದ ಒಬ್ಬರ ಕಡೆಯಿಂದ ತಗೊಂಡು ಬಂದು ಕಾಳುಮೆಣಸು ಹಚ್ಚಿದ್ದೀವಿ. ಈಗ ಮಿಲ್ ಇನ್ನೂ ಇದೆ? ಹಾಂ, ಮಿಲ್ಲು ಜೋಡದಲ್ಲಿ ಐತಿ. ಅಕ್ಕಿ ಗಿರಣಿ ಒಂದು ಐತಿ. ನಿಮ್ದು ಮಿಲ್ ಇಲ್ಲ? ಇಲ್ಲಿ ಕಾಜಿ ಸೌಕರ್ ಅಂತೇಳಿ ಇದಾರೆ, ಅವ್ರದ್ದು ಮಿಲ್ ಐತಿ. ಈಗ ನೀವು ಭತ್ತ ಖರೀದಿ ಮಾಡಿ ಮಿಲ್ ಮಾಡಿ ಅಕ್ಕಿ ಮಾಡಿಸಿ ಪ್ಯಾಕ್ ಮಾಡಿ ಮಾರಾಟ ಮಾಡೋದು, ಪ್ಯಾಕ್ ಮಾಡಿ ಮಾರ್ತಿದ್ರು? 25 ಕೆಜಿ 50 ಕೆಜಿ ಅಕ್ಕಿ ನಾವೇ ಇದು ಮಾಡಿ ಕಾರವಾರ ಅಥವಾ ಇಲ್ಲಿ ಲೋಕಲ್ ಮಂದಿಗೆ ಕೊಡ್ತಿದ್ವಿ. ಹೇಗೆ ಲಾಭದಾಯಕ ಅನಿಸ್ತಿತ್ತು ನಿಮಗೆ? ಯಾಕಂದ್ರೆ ಭತ್ತ ಖರೀದಿ ಮಾಡೋದೊಂದು, ಮಿಲ್ನವ್ರ ಬಾಡಿಗೆ ಕೊಡಬೇಕು, ಮತ್ತೆ ಅದನ್ನ ಪ್ಯಾಕಿಂಗ್ ಖರ್ಚಿತ್ತು, ಅದನ್ನ ಟ್ರಾನ್ಸ್ಪೋರ್ಟೇಷನ್ ಖರ್ಚಿತ್ತು, ಇಷ್ಟೆಲ್ಲಾನು ನೋಡಿದಾಗ ಅದು ಭತ್ತವನ್ನು ಅಕ್ಕಿ ಮಾಡಿ ಪ್ಯಾಕ್ ಮಾಡಿ ಮಾರಾಟ ಮಾಡುವುದು ಹೇಗೆ ಲಾಭದಾಯಕ ಅನಿಸ್ತಾ ಇತ್ತು, ಇವತ್ತಿಗೂ ಹೇಗೆ ಅನಿಸ್ತಾ ಇದೆ? ಮೊದಲು ಸ್ವಲ್ಪ ಇನ್ಕಮ್ ಬರ್ತಿತ್ತು ಅದರಿಂದ. ನಾವೇ ನಮ್ದು ಭತ್ತ ಅದರೊಳಗೆ ಹೊಲ ಬೇರೆಯವ್ರ ಕಡೆಯಿಂದ ತಗೊಳ್ಳೋದು ಮತ್ತು ನಮ್ದು ಹೊಲದ್ದು ಭತ್ತ ಅದರೊಳಗೆ ಇದು ಮಾಡುವಾಗ ನಮಗೆ ಸ್ವಲ್ಪ ಪ್ರಾಫಿಟ್ ಬರ್ತಿತ್ತು ಅದು ಬೇರೆ ಕಡೆ ಸೇಲಿಂಗ್ ಮಾಡುವಾಗ. ಈಗ ಅದರ ನಂತರ ಏನಾಯ್ತು, ಸೊಸೈಟಿ ಅಕ್ಕಿ ಯಾವಾಗ ಬಂತು ಅವಾಗ ಸ್ವಲ್ಪ ನಮ್ಗೆ ಪ್ರಾಬ್ಲಮ್ ಆಗ್ಲಿಕ್ಕೆ ಚಲೋ ಆಯ್ತು. ಅವು ತಗೊಳ್ಳೋದು ಕಡಿಮೆ ಆಯಿತು, ಗ್ರಾಹಕರು ಬರೋದು ತಗೊಳ್ಳೋದು ಕಡಿಮೆ ಆಯಿತು, ನಮ್ದು ಅಕ್ಕಿ ನಮ್ದು ಕಡೆನೇ ಉಳಿಲಿಕ್ಕೆ ಚಲೋ ಆಯಿತು. ನಮ್ದು ಹೊಲದು ಬೇರೆಯವ್ರ ಕಡೆ ಸೆಲ್ಲಿಂಗ್ ಇಲ್ಲಿ ಬೇರೆ ಕಡೆ ಮಾರ್ಕೆಟಿಂಗ್ ಇಲ್ಲ ಏನಿಲ್ಲ, ಆಮೇಲೆ ನಮ್ಮ ಭತ್ತ ಇಲ್ಲೇ ಉಳಿಲಿಕ್ಕೆ ಚಲೋ ಆಯಿತು. ಹಂಗಾಗಿ ನಮ್ಗೆ ಅದೊಂದು ಲಾಸ್ ಆಗ್ಲಿಕ್ಕೆ ಚಲೋ ಇತ್ತು ಭಾಳ. ಎಲ್ಲೆಲ್ಲಿ ಮಾರಾಟ ಮಾಡ್ತಿದ್ರಿ? ನಾವು ಕಾರವಾರ ಮತ್ತು ಇಲ್ಲಿ ಲೋಕಲ್ದಲ್ಲಿ ಕೊಡ್ತಿದ್ವಿ ಜೋಡದಲ್ಲಿ. ನಾವು ಲೋಕಲ್ದಾಗ ಮನೆ ಕೊಡ್ತಿದ್ವು ಅಕ್ಕಿ. ಅದ್ರ ಈಗ 1 ಕ್ವಿಂಟಲ್ಗೆ ಒಂದು 50 ರೂಪಾಯಿ 50 ರೂಪಾಯಿ 100 ರೂಪಾಯಿ ಹಿಂಗೆ ಫಾಯ್ದೆ ಬರ್ತದೆ ಅಷ್ಟು. ಹಾಂ, ಏನು ಒಂದು ಅಟ್ಟೋಡೆಗೆ ಒಂದು 50 ಕ್ವಿಂಟಲ್ ಒಂದು ಅಟ್ಟೋಡೆ ಮೇಲೆ ಹಂಗೆ 100 ತಿಂಗಳ ಒಂದು 50 ಕ್ವಿಂಟಲ್ ಹೋಗ್ತಿತ್ತು ಅಷ್ಟ. ಹೌದಾ? ಹಾಂ, ಮೊದಲು ಹೋಗ್ತಿತ್ತು ಚಲೋ ರೀ, ಈಗ ಏನು ಒಟ್ಟೆ ಇಲ್ಲ ಲಾಸ. ಹಾಂ, ಮತ್ತು ಅಲ್ಲಿ ಈಗ ಗಿರಾಕಿ ಕೊಟ್ಟಿದ್ದು ಮಾಲ್ ಅಲ್ಲ, ಈಗ 2,000 3,000 ಕೊಡೋದು ಇತ್ತು, ಅದು ಯಾರು ಕೊಡಲೇ ಇಲ್ಲ, ಎಲ್ಲ ಹೋಯ್ತು ಅದು ದುಡ್ಡು. ಅಕ್ಕಿ ತಗೊಂಡು ಬರ್ರಿ, ದುಡ್ಡು ತಗೊಂಡು ಹೋಗ್ರಿ, ಹಿಂಗೆಲ್ಲ ಹಾಗೆ ನಮ್ಗೆ ಲಾಸ್ ಆತಕ್ಕೆ ಇದು ಯಾವುದೋ ಬೇಡ ಅಂತ ಹೊಲಕ್ಕೆ ಏನಾರು ಮಾಡುವ, ಏನು ಸಿಕ್ಕರ ಅದು ತಿನ್ನು ಸುಖ, ಏನು ಕೆಲಸ ಇಲ್ಲ ಏನಿಲ್ಲ. ಮತ್ತೆ ಇವತ್ತು ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದ್ದೀರಾ? ಸ್ವಲ್ಪ ಅಕ್ಕಿ ತಯಾರು ಮಾಡ್ತೀರಿ? ಇಲ್ಲ ಇಲ್ಲ, ಈಗ ಅಕ್ಕಿನೇ ಇಲ್ಲ. ನಾವು ಬಿಟ್ಟು ಈಗ ಬಿಟ್ಟು 1 ವರ್ಷ ಚಿಲ್ಲರ ಆಯ್ತು, 2 ವರ್ಷ ಆಯ್ತು. ಈ ಲಾಕ್ಡೌನ್ ಯಾವಾಗ ಆಯ್ತಲ್ಲ ಅವಾಗಿಂದ 10 ಕಿಲೋ ಯಾರಿಗೆ ಕೊಡಾಕತ್ತಿದ್ರಲ್ಲ ಮಂದಿಗೆ, ಅವಾಗಿಂದ ಯಾರೋ 1 ಕಿಲೋನು ತಗೊಳ್ಳೋದಿಲ್ಲ ಅಕ್ಕಿ. ನಮ್ದು ಹೊಲದ ಭತ್ತದಲ್ಲೂ ಅಕ್ಕಿ ತಗೊಳ್ಳೋದಿಲ್ಲ. ನಾವು ಏನು ಮಾಡಿದ್ವಿ, ಇಂಟರ್ನ್ ಮಾಡ್ತಿದ್ವು, ಇಂಟರ್ನ್ ಅದು ತಿರುಮುರಿ ಒಳಗೆ ಇವ್ರಿಗೆ ಕೊಡೋದು, ಅದು ಅದಕ್ಕೆ ರೇಟ್ ಇತ್ತು ಇಂಟರ್ನ್ಗೆ ಅಷ್ಟ. ಈಗ ನೀಲೇಶ್, ನೀವು ಕೃಷಿಯೊಳಗೆ ತೊಡಕೊಂಡು ಅಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಅನಿಸುತ್ತಲ್ಲ, ನೀವು ಅಡಿಕೆ ಹಾಕ್ತಾ ಇದ್ರಿ, ನಿಮ್ಮ ತಂದೆಯವರು ಹೇಳ್ತಾ ಇದ್ರು. ಈಗ ಅಡಿಕೆ ಹಾಕಲಿಕ್ಕೆ ಮುಖ್ಯ ಕಾರಣ ಹೇಳಿದರು, ಈಗ ಭತ್ತ ಅದರ ಉತ್ಪಾದಕತೆ ಖರ್ಚು ಜಾಸ್ತಿ ಬರ್ತಾ ಇದೆ ಅನ್ನುವಂಥದ್ದು ಒಂದು, ಮತ್ತು ಆಳನ್ನು ಜಾಸ್ತಿ ಬಯಸುತ್ತೆ. ತೋಟಗಾರಿಕೆ ಮಾಡಬೇಕಂದಾಗ ಇಂಥದ್ದೇ ಅಡಿಕೆನ ಹಾಕೊಂಡು ಎಲ್ಲರೂ ಬೆಳೀತಾ ಇದ್ದಾರೆ, ಅದನ್ನು ನೋಡಿ ಬಂದಿದ್ದೀವಿ, ನಮ್ಮ ಮಣ್ಣು ಹಿಂಗಿದೆ ಒಗ್ಗುತ್ತೆ, ಇನ್ನೆಲ್ಲನೂ ಒಂದು ಸ್ವಲ್ಪ ಸ್ಟಡಿ ಮಾಡಿದರೆ ಹೆಂಗೆ ಹೆಂಗೆ ಮಾಡಿದರೆ ಇದನ್ನೆಲ್ಲ? ನಾವು ನಮ್ಮದು ಮೊದಲೇ ನೀರಿನ ಜಮೀನು, ಆ ಜಮೀನಿಗೆ ಮೊದಲು ಯಾವ ಗಿಡ ಇದಾಗ್ತಿತ್ತಂತ ಫಸ್ಟ್ ಮತ್ತೊಬ್ಬರಿಗೆ ಕೇಳಿದ್ದೀವಿ, ಅವರಿಗೆಲ್ಲ ತೋರಿಸಿ ಒಂದು ವರ್ಷ ಅದು ಹೆಂಗೆ ಇದು ಮಾಡಬೇಕು, ಸುಣ್ಣ ಹೊಡಿಬೇಕು, ಏನು ಮಾಡಬೇಕು ಅದೆಲ್ಲ ಕೇಳಿ ಅವು ಹೇಳಿದ್ದ ಆ ಟೈಪು ನಾವು ಸುಣ್ಣ ಹೊಡೆದು ಅದರ ನಂತರ ಅದು ಕಾಲಿಗೆ ಇದು ಮಾಡಿ ನೆಕ್ಸ್ಟ್ ವರ್ಷ ಅವರು ಬೀಜ ಒಬ್ರಿಗೆ ಕೇಳಿದ್ದೀವಿ ಬೀಜ ಯಾವ ಟೈಪ್ ತೊಗೋಬೇಕಂತೇಳಿ. ಲೋಕಲ್ದಲ್ಲಿ ಒಬ್ರು ಇಲ್ಲಿ ಗುಂದದಲ್ಲಿ ಒಬ್ರು ಬೀಜ ಕೊಡ್ತಾರೆ, ಆ ಬೀಜ ತಂದು ನಾವೇ ಮನೆಯೊಳಗೆ ಸ್ವತಃ ಸಸಿ ರೆಡಿ ಮಾಡಿ, ಒಂದು ವರ್ಷದ ಸಸಿ ರೆಡಿ ಆದ್ಮೇಲೆ ನಾವು ಅದು ಅವರೇ ಯಾರು ಪ್ಲಾನ್ ಕೊಟ್ಟಿದ್ರು ಅವರಿಗೆ ಕರ್ಕೊಂಡು ಅವು ಹೆಂಗೆ ಹಚ್ಚೋದು ಏನು ಮಾಡೋದೆಲ್ಲ ಅವ್ರ ಕಡೆಯಿಂದನೇ ಹಚ್ಕೊಂಡಿದ್ದೀವಿ. ಅವ್ರದ್ದೇ ಲೇಬರ್ ತೊಗೊಂಡು ಅದು ಹಚ್ಚಿ ಅವರೇ ಎಲ್ಲ ಇದು ಮಾಡ್ತಿದ್ರು. ಅದು ಯಾವ ಗೊಬ್ಬರ ಕೊಡಬೇಕು ಏನಂತೇಳಿ ಎಲ್ಲ ರಾಸಾಯನಿಕನೇ, ಗೌರ್ಮೆಂಟ್ ಗೊಬ್ಬರ ಯಾವುದೂ ಹಾಕಿಲ್ಲ ನಾವು, ಅದಕ್ಕೆ ಸಾವಯವ ಗೊಬ್ಬರನೇ ಎಲ್ಲ ಹಾಕಿ ಸಸಿ ಇದು ಮಾಡಿದ್ವಿ, ಹೆಚ್ಚಿದೀವಿ. ಅದಕ್ಕೆಲ್ಲ ಖರ್ಚು ಬಹಳ ಬಂತ ಹೇಗೆ? ಇಲ್ಲ, ಅದಕ್ಕೆ ನಾವು ಇಲ್ಲಿ ಲೋಕಲ್ ಇಲ್ಲೇ ಸಾವಯವ ಇದು ಗೊಬ್ಬರ ಮಾಡಿದ್ದಕ್ಕೆ ಅದು ನಾವು ಲೋಕಲ್ ಮಾಡಿದ್ದೀವಿ ಅಂತ ಖರ್ಚು ಸ್ವಲ್ಪ ಕಡಿಮೆ ಬಂತು. ಆಮೇಲೆ ಅದು ಬಾಕಿ ಹೊರಗಡೆಯಿಂದ ಒಂದು ರೆಡಿಮೇಡ್ ಗೊಬ್ಬರ ಸಿಕ್ಕಿತ್ತು, ಅದು ಸ್ವಲ್ಪ ರೇಟ್ ಹೆಚ್ಚು ಬಂತು ನಮಗೆ, ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಬಿತ್ತು ಅದೊಂದೇ, ಬಾಕಿ ಯಾವುದಕ್ಕೂ ಇಲ್ಲ. ಆಮೇಲೆ ನಮಗೆ ಎನರ್ಜಿ ಒಳಗೆ ಒಂದು ಪ್ಲಾಂಟೇಶನ್ ಮಾಡ್ತೀವಿ ಅಂತ ಹೇಳಿ ಒಂದೂವರೆ ಎಕರೆ ಇದು ಮಾಡ್ತೀವಿ ಅಂತ ಅದಕ್ಕೆ ಸ್ವಲ್ಪ ಗೌರ್ಮೆಂಟಿಂದ ಸಹಾಯ ಸಿಕ್ತದೆ, ಅದಕ್ಕೆ ಒಂದು ಸಸಿ ಇದು ಮಾಡಲಿಕ್ಕೆ ಪ್ಲಾಂಟೇಶನ್ ಲೇಬರ್ ಚಾರ್ಜ್ ಅಂತ ಸಿಕ್ತದೆ ಅದಕ್ಕೆ. ಮತ್ತೆ ಇಲಾಖೆಯಿಂದ ಬೇರೆ ಏನಾದ್ರು ಯೋಜನೆ ಅಡಿಯೊಳಗೆ ತೋಟಗಾರಿಕೆ ವಿಸ್ತರಣೆ ಕಾರ್ಯಕ್ರಮದಲ್ಲಿ ಏನಾದರೂ? ಹಾ, ಅದೇ ಗೌರ್ಮೆಂಟ್ ಇದರಿಂದ ಅದು ಸಸಿ ಅಡಿಕೆ ಸಸಿ ಹಚ್ಚೋದಕ್ಕೆ ಅವ್ರ ಕಡೆ ಅಂತ ಸಹಾಯ ಧನ ಒಂದು ಎಕರೆಗೆ ಇಂತಿಷ್ಟು ಅಂತ ಹೇಳಿ ಸಿಕ್ಕಿತ್ತು ನಮಗೆ. ಎಷ್ಟು ಸಿಕ್ಕಿತ್ತು? ಅಂದಾಜು ಒಂದು 70,000 ಏನಾದರೂ ಸಿಕ್ತು ಸರ್. ಅದು ಒಂದು ಎಕರೆಗೆ ಸರ್, ಒಂದೂವರೆ ಎಕರೆ ಮಾಡಿದ್ವಿ ಅದಕ್ಕೆ 75,000 ಏನು ಸಿಕ್ತು ಸರ್. ಅದು ಹೌದು. ಮತ್ತೆ ಅದಕ್ಕೆ ನೀರು, ಇಲ್ಲಿ ಮಳೆ ಹೆಚ್ಚು ಆಗುವಂಥ ಪ್ರದೇಶ, ಹಾಗಾಗಿ ಇಲ್ಲಿ ಮತ್ತೆ ಅರಣ್ಯ ಹೆಚ್ಚಿರುವಂಥ ಪ್ರದೇಶ, ಅದು ಈ ಮಣ್ಣಿಗೆ ಅಂದ್ರೆ ಅಂಥ ಬೆಳೆಗೆ ಇಷ್ಟು ಮಳೆ ಆಗುವಂಥ ಪ್ರದೇಶದೊಳಗೆ ಬದುಕ್ತವು ಸರಿಯಾಗಿ ಬೆಳೀತವು ಅನ್ನುವಂಥದ್ದು ಧೈರ್ಯ ಇತ್ತಾನೆ? ಹಾ ಸರ್, ಅಂದ್ರೆ ನಮ್ದು ಜಮೀನು ಇರೋದು ಜಂಗಲ್ ಒಳಗೆ ಪೂರ್ತಿ, ಆಜುಬಾಜು ಯಾರ್ದು ಮನೆ ಇಲ್ಲ ಏನಿಲ್ಲ, ನಮ್ಗೆ ಹೋಗೋದಿದ್ರೆ ಜಂಗಲ್ ಮೇಲೆ ಒಳಗಿಂದನೆ ಹೋಗ್ಬೇಕು, ಹೆಚ್ಚು ನೀರು ಬೆಳಿತೈತಿ ಮತ್ತು ಜಮೀನಿಗೆ ನೀರು ಹೆಚ್ಚಾಗ್ತೈತಿ, ಅದೊಂದು ಸಮಸ್ಯೆ ಇತ್ತು. ಹಂಗಾಗಿ ನಾವೇನ್ ಮಾಡಿದೀವಿ, ಬೇರೆ ಕಡೆಯಿಂದ ಕೇಳಿ ಅದಕ್ಕೆ ಏನ್ ಸೌಲಭ್ಯ ಬೇಕು, ನೀರು ಹೆಂಗು ಇದು ಮಾಡ್ಬೇಕು, ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಇದು ನೋಡಿ ಅವು ಆ ಟೈಪ್ ಸಸಿ ಹಚ್ಚಿದೀವಿ ಈ ಸತಿ. ಅದಕ್ಕೆ ಹೆಚ್ಚು ನೀರು ಬಂದ್ರೂ ಬೇರೆ ಕಡೆಯಿಂದ ಹೋಗ್ಲಿಕ್ಕೆ ದಾರಿ, ಆಮೇಲೆ ಅದರ ನಂತರ ನೀರು ಕಡಿಮೆ ಆದರೆ ಒಂದು ಹಳ್ಳ ಐತಿ, ಆ ಹಳ್ಳದಿಂದ ಆ ಗಿಡಗಳಿಗೆ ಹೆಂಗೆ ನೀರು ಬರಬೇಕು, ಪ್ಲಾಂಟೇಷನ್ ಪೈಪ್ ಲೈನು ಅದೆಲ್ಲ ಮಾಡಿದ್ದೀವಿ. ಆ ಹಳ್ಳ ನಿರಂತರ ಹರಿಯುತ್ತಾ ಅಥವಾ ಮಳೆಗಾಲದಲ್ಲಿ? ಇಲ್ಲ, ಮಳೆಗಾಲದಲ್ಲಿ ಸ್ಟಾಕ್ ಮಾಡ್ಬೇಕಾಗ್ತಿತ್ತು. ಕೆರೆ ಐತಿ, 40x60 ಇದು ಫೂಟಿಂದು ಕೆರೆ ಐತಿದ್ದು, ಆ ಕೆರೆ ಒಳಗೆ ಮಳೆಗಾಲದ ನೀರು ಸ್ಟಾಕ್ ಮಾಡಿ ಬೇಸಿಗೆದಲ್ಲಿ ಅದು ಹೆಂಗ್ ಬೇಕು ನಮ್ಗೆ ಅಂತ ಹೇಳಿ ಆ ಟೈಪಿಗೆ ಪೈಪ್ ಲೈನ್ ಮಾಡಿ ಸ್ಪ್ರಿಂಕ್ಲರ್ ಕುಡಿಸಿದೀವಿ. ಅಂದ್ರೆ ಚೆಕ್ ಡ್ಯಾಮ್ ಕಟ್ಟಿರ? ಇಲ್ಲ, ಹಳ್ಳಕ್ಕೆ ಇಲ್ಲ ಸರ್, ಅದು ನೀರು ಎಲ್ಲಿ ನಿಲ್ಲುತ್ತೆ? ನೀರು ಒಂದ್ ಸೈಡ್ಗೆ ಒಂದು ಅರ್ಧ ಎಕರೆಗೆ ನಾವು ನೀರು ನಿಲ್ಲೋಂಗೆ ವ್ಯವಸ್ಥೆ ಮಾಡಿದೀವಿ. ಕೃಷಿ ಹೊಂಡ ಮಾಡಿದೀವಿ. ಆ ಕೃಷಿ ಹೊಂಡದೊಳಗಿಂದ ಅದ್ ಪೈಪ್ ಲೈನ್ ಕುಳಿಸಿ, ಮೋಟರ್ ಕುಳಿಸಿ ಅದಕ್ಕೆ ಪೈಪ್ ಲೈನ್ ಮಾಡಿದೀವಿ, ಡ್ರಿಪ್ ಇಂದ ಕೆಲಸ ಮಾಡಿದೀವಿ, ಡ್ರಿಪ್ ಕುಳಿಸಿದೀವಿ ಸರ್. ಡ್ರಿಪ್ಗೆ ಇಲ್ಲಾಂದ್ರೂ ಒಂದು 40,000 ಖರ್ಚಾಯ್ತು ಸರ್. ಕೃಷಿ ಹೊಂಡ ಇಲಾಖೆಯಿಂದ ಸಿಕ್ಕಂತ ಸೌಲಭ್ಯ ಪಡ್ಕೊಂಡಿದೀವಿ? ಇಲ್ಲ ಸರ್, ಅದು ನೋಡಿದೀವಿ ಸರ್. ನಾವು ಅದು ನೋಡಿದು ಅವಾಗ ಸ್ವಲ್ಪ ನಮಗೆ ನೀರು ಅಲ್ಲಿ ಸ್ವಲ್ಪ ನೀರು ಒಂದು ಸೈಡ್ಗೆ ಇದಿತ್ತು, ಹೊಂಡ ಇತ್ತು ಮೊದಲೇ, ಅದೇ ಸ್ವಲ್ಪ ಅಗಲ ಮಾಡಿ ಅದಕ್ಕೆ ನಾವು ಇದು ಮಾಡಿದ್ದೀವಿ. ನೀರು ಭಾಳ ನಿಲ್ಲುತ್ತೆ ಅಲ್ಲಿ? ಹಾಂ, ನಿಲ್ತು ಸರ್, ನೀರಿಗೆ ಒಂದು ಪ್ರಾಬ್ಲಮ್ ಇಲ್ಲ ಸರ್, ಒಂದು 2 ತಿಂಗಳ ಆರಾಮ ನಿಲ್ಬೋದು ಸರ್ ನೀರು. ಮಳೆಗಾಲ ತನಕ ನೀರು ಸ್ಟಾಕ್ ಇರುತ್ತೆ ಸರ್. ಬೇಸಿಗೆಯೊಳಗೆ ಹೆಂಗೆ ಮಾಡ್ತೀರಿ? ಬೇಸಿಗೆದಲ್ಲಿ ಅದೇ ನೀರು ನಮ್ಗೆ ಅಲ್ಲಿ ಸ್ಟಾಕ್ ಇರುತ್ತೆ ಸರ್, ಬೇಸಿಗೆದಲ್ಲಿ ಒಂದು 3 ತಿಂಗಳ ಆರಾಮ ನೀರು ಬರ್ತದೆ ಸರ್ ಅದಕ್ಕೆ. ಹಾಂ, ಅದರೊಳಗೆ ನಾವು ಬಾವಿ ಹೊಡೆದೀವಿ ಸರ್, ಆ ಬಾವಿಯಿಂದ ಅದೇ ಪೂರ್ತಿ ಉಕ್ಕಿ ಇದು ಬರ್ತದೆ ಸರ್, 7 ಫುಟಿಗೆ ನೀರು ತೆಗಿ ಸರ್ ಅದಕ್ಕೆ. ಆ ನೀರು ಆ ಬಾವಿಗೆ ಸಪ್ಲೈ, ಇದು ಕೆರೆಗೆ ಹಾಕಿ ಅಲ್ಲಿಂದ ನಾವು ಇದು ಸಪ್ಲೈ ತಗೋತೀವಿ. ಆ ಸಿಸ್ಟಮ್ ಇದು ಅಂದ್ರೆ ತೆರೆದ ಬಾವಿಯನ್ನ ತೆಗೆದಿದ್ದು? ಹಾಂ, ತೆರೆದ ಬಾವಿ ಸರ್. ಹೌದು ಸರ್, ತೆರೆದ ಬಾವಿಯಿಂದ ಆ ಇದಕ್ಕೆ ಹಳ್ಳದಾಗ ತೊಡಿದ್ದು ಅದನ್ನ? ಹಾಂ ಸರ್, ಹಳ್ಳದೊಳಗೆ ಇದು ಮಾಡಿದ್ದೀವಿ, ಅಲ್ಲೇ 7 ಫುಟಿಗೆ ನೀರು ಬಂದಿದೆ ಸರ್. ಅದು ಅಲ್ಲಿ ನೀರು ಸತತ ಇರುತ್ತೆ? ಸತತ ಇರುತ್ತೆ ಸರ್. ಮೀನು ಸಾಕಾಣಿಕೆ ಹಂಗೇನು ಮಾಡಬಹುದು? ಇಲ್ಲ ಸರ್, ಮಾಡಿಲ್ಲ ಸರ್, ಈ ಸತಿ ಪ್ಲಾನ್ ಇತ್ತು ಸರ್ ಮಾಡ್ಬೇಕಂತ ಹೇಳಿ. ಅದನ್ನ ಬಾವಿ ಒಳಗೆ ಬಿಡುದು ಅಥವಾ ಕೆರೆ ಒಳಗೆ ಸರ್? ಕೆರೆ ಮತ್ತು ಬಾವಿ ಒಂದೇ ಇದ್ರೊಳಗೆ ಇತ್ತು ಸರ್. ಅದು ಮಿಡ್ಲ್ ಬಾವಿ ಐತ್ ಸರ್, ಸೈಡಿಗೆ ಕೆರೆ ಐತ್ ಸರ್, ಅದೇ ನೀರು ಅದ್ರಲ್ಲಿ ಫುಲ್ ಸ್ಟಾಕ್ ಆಗ್ಬಿಡ್ತಿತ್ತು. ಪ್ರಾಣಿಗಳು ಕಾಟಾವಿಲ್ಲ? ಪ್ರಾಣಿಗಳು ಅಂದ್ರೆ ನಮ್ಗೆ ಒಂದು ಹಂದಿದ್ದು ಒಂದು ಕಾಡು ಕೊನದೊಂದು ಪ್ರಾಬ್ಲಮ್ ಆಗ್ತದೆ ಸರ್ ಆ ಟೈಮ್. ಈಗ ಸೀಸನ್ ದಲ್ಲಿ ಸ್ವಲ್ಪ ಹಂದಿದ್ದು ಮತ್ತು ಕಾಡು ಪ್ರಾಣಿದ ಅಂದ್ರೆ ಕಾಡು ಕೊನದೊಂದು ಪ್ರಾಬ್ಲಮ್ ಆಗ್ತದೆ ಸರ್. ಅವು ಸ್ವಲ್ಪ ಸಸಿಗಳು ಬಾಳೆಗಿಡ ಸ್ವಲ್ಪ ನುಕ್ಸಾನ್ ಮಾಡ್ತೈತೆ. ಆಮೇಲೆ ಹಂದಿಗಳು ನಮ್ದು ಇದು ತೆಂಗಿನ ಗಿಡ ಮತ್ತು ಅಡಿಕೆ ಸಸಿ ಮುಳ್ಳನ್ನು ಇದು ಬೇರುಗಳು ಸ್ವಲ್ಪ ಇದು ಹೊಡಿತಾವೆ ಸರ್, ಅವು ಸ್ವಲ್ಪ ಸಮಸ್ಯೆ ಆಗ್ತದೆ ಸರ್. ಮತ್ತೆ ಏನ್ ಮಾಡಿದ್ರೆ ಅವಕ್ಕೆ? ಐಬೆಕ್ಸ್ ಕರೆಂಟ್ ಬ್ಯಾಟ್ರಿಯಿಂದ ಇದು ಕರೆಂಟ್ ಇದು ಮಾಡುದು, ಅದು ಸ್ವಲ್ಪ ಹೆಚ್ಚು ಇದಾಗುದಿಲ್ಲ, ಒಂದೆರಡು ಸತ ಹೆದರ್ತಾವ ಮತ್ತೆ ಆಮೇಲೆ ಅದ್ರ ಮೇಲಿಂದ ಜಿಗಿದು ಬಂದ್ ಬಿಡ್ತಾವ ಸರ್, ಅದೊಂದು ಸಮಸ್ಯೆ ಆಗ್ಬಿಡ್ತದೆ. ಪೂರ್ತಿ ಫಾರೆಸ್ಟ್ ಏರಿಯಾ ಇರೋದ್ರಿಂದ ಸ್ವಲ್ಪ ಕಾಡು ಪ್ರಾಣಿಗಳ ಸಮಸ್ಯೆ ಆಗ್ಬಿಡ್ತಾವ ಸರ್. ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ? ಸರ್, ಹೋದ ವರ್ಷ ನಮಗೆ ಭತ್ತದ ಇದು ಮಾಡಿದಾಗ ನಮಗೆ ಅರ್ಧ ಎಕರೆ ಪೂರ್ತಿ ಭತ್ತ ಪೂರ್ತಿ ನುಕ್ಸಾನ್ ಆಗಿತ್ತು ಸರ್. ಹೋದ ವರ್ಷ ಎಷ್ಟು ಎಕರೆ ಅದರಲ್ಲಿ? ಅದರೊಳಗೆ ಅರ್ಧ ಎಕರೆ ಪೂರ್ತಿ ನುಕ್ಸಾನ್ ಆಗಿತ್ತು ಸರ್. ಒಟ್ಟು ಎಷ್ಟು ಎಕರೆ? ಒಟ್ಟು 4 ಎಕರೆ ಇತ್ತು ಸರ್. ಅದರೊಳಗೆ ಅರ್ಧ ಎಕರೆ ಪೂರ್ತಿ ಹಂದಿಗಳಿಂದ ಸ್ವಲ್ಪ ಸಮಸ್ಯೆ ಆಗಿತ್ತು ಸರ್ ನಮಗೆ. ಆವಾಗ ಪರಿಹಾರ ಹಾಕಿದೀವಿ ಸರ್, ಅದು ಸ್ವಲ್ಪ ಮಟ್ಟಿಗೆ ಪರಿಹಾರ ಸಿಗ್ತಾರೆ ಅದರದ್ದು. ತೋಟಗಾರಿಕೆ ಬೆಳೆಗಳಿಗೆ? ತೋಟಗಾರಿಕೆ ಬೆಳೆಗೆ ಅಂದ್ರೆ ನಾವು 40 ಗಿಡ ಅಡಿಕೆ ಇದು ತೆಂಗಿನ ಗಿಡ ಹಚ್ಚಿದೀವಿ ಸರ್. ತೆಂಗಿನ ಗಿಡಕ್ಕೆ ಅದು ಹಂದಿಗಳು ಏನಾಯ್ತು, ನಮ್ಮ ಪೂರ್ತಿ ತೆಂಗಿನ ಗಿಡ ಪೂರ್ತಿ ಇದು ಹೊಡೆದು ಅವು ತೆಂಗಿನ ಗಿಡ ಎಲ್ಲ ಹಾಳಾಯ್ತು ಸರ್. ಅಷ್ಟು ಪೌಷ್ಟಕ್ಕೆ 40 ಕ್ಕೆ 40 ಹೋಯ್ತು ಸರ್ ಅವು. ಅದರ ನಂತರ ಅದಕ್ಕೆ ಐಬೆಕ್ಸ್ ಮಾಡಿಲ್ಲ ಆಗಿದ್ವಿ, ಹಂಗೆ ಓಪನ್ ಒಳಗೆ ಹಚ್ಚಿದ್ವಿ. ಅದು ರಾತ್ರಿಗಳು ಬಂದು ಅವು ಎಲ್ಲ ಪೂರ್ತಿ ಇದು ಮಾಡಿ ಮುಳ್ಳೆಲ್ಲ ಕಟ್ ಮಾಡಿ ಹೋಗ್ಬಿಡ್ತು ಸರ್. ಅವು ಎಲ್ಲ 40 ಗಿಡ ಹೋಯ್ತು ಸರ್ ತೆಂಗಿನ ಗಿಡ. ಅದ್ರ ನಂತರ ಅವು ಇರಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಈ ಸತಿ ಅಡಿಕೆ ಸಸಿ ಹಚ್ಚಿದ್ವಿ ಸರ್. ಅವಕ್ಕೆ ಅಷ್ಟಕ್ಕೆ ಐಬೆಕ್ಸ್ ಮಾಡಿದೀವಿ, ಬಾಕಿ ಎಲ್ಲ ಓಪನ್ ಒಳಗೆ ಇತ್ತು ಸರ್. ಅಡಿಕೆಗೂ ತೊಂದರೆ ಮಾಡ್ತಾವೆ? ತೊಂದರೆ ಮಾಡ್ತಾವೆ ಸರ್, ಎಲ್ಲ ಬೇರೆಲ್ಲ ಹೊಡೆದು ಬಿಡ್ತಾವೆ ಸರ್. ನೈಟ್ ಬಂದು ಅವು ಎಲ್ಲ ಬೇರೆಲ್ಲ ಹಾಳು ಮಾಡಿಬಿಡ್ತಾವೆ ಸರ್. ಅಲ್ಲಿ ಏನೋ ಹುಡುಕ್ತಾ ಇರ್ತಾವೆ, ಇದು ಕಿತ್ತೋಗುತ್ತೆ. ಕಿತ್ತೋಗ್ತಾವೆ ಸರ್ ಪೂರ್ತಿ. ಹಂಗಾಗಿ ಐಬೆಕ್ಸ್ ಅಂದ್ ಮಾಡ್ತೀವಿ ಸರ್. ಐಬಿಎಕ್ಸ್ ಗೆ ಹೆದರಲ್ಲ ಅಂತೇಳಿ ಹೇಳ್ತೀರಿ? ಐಬಿಎಕ್ಸ್ ಗೆ ಹೆದರುದಿಲ್ಲ ಸರ್. ಒಂದ್ ಸತ ತಾಗಿದ್ರು ಮತ್ತೆ ರಿಟರ್ನ್ ಬಂದೇ ಬರ್ತಾವೆ ಸರ್. ಮತ್ತೆ ಅದಕ್ಕೆ ಅದು ಹದ್ದಿಗಳು ಮತ್ತೆ ಕಾಡು ಪ್ರಾಣಿಗಳಿಗೆ ಅದು ಹೆದರಿಕೆ ಇರುವುದಿಲ್ಲ ಸರ್. ಮತ್ತೆ ಏನ್ ಮಾಡಬಹುದು ಹಂಗಾದ್ರೆ? ಇಲ್ಲಿ ಪ್ರಾಣಿಗಳಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದಾಗುದಿಲ್ಲ ಸರ್. ಐಬಿಎಕ್ಸ್ ಇರ್ಲಿ ಏನೇ ಇರ್ಲಿ, ಹೊರಗಿನ ತಂತಂದ್ ಇಲ್ಲಿ ಹುಲಿಗಳು ಇದು ಎಲ್ಲ ಬಿಟ್ಟ ಬಿಟ್ಟ ಜಂಗಲ ಒಳಗೆ ಬಿಡಾಕ್ತದೆ. ಹುಲಿ ಏನ್ ನಮ್ಗೇನ್ ಮಾಡಲ್ಲ, ಹುಲಿ ಮಾಡಿದ್ರೆ ಈ ಬಾಕಿ ಇದು ಕಿತ್ತಳಿಗೆ ಏನಂತಾರೆ ಹರಣ, ಹರಣ ಅದು ಬಂದು ತಿಂತೈತಿ ಇದು ಹೊಲ ಮತ್ತೆ ಕಾಡ್ಕೊನ ಅಷ್ಟ, ಬಾಕಿ ಏನಿಲ್ಲ. ಅದ್ರ ಸಲುವಾಗಿ ನಾವು ಅಡಿಕೆ ಗಿಡ ಹಚ್ಚಿದ್ವು, ನೋಡುದು ಈಗ ಮುಂದೆ ಏನಾಗ್ತೈತೆ ಅಂತ. ಮಂಗನ ಕಾಟ ಏನ್ರಿ ಇದೆಯಾ? ಮಂಗನ ಕಾಟ ಬಾಳ ಬಾಳೆಕಾಯಿ ಏನೇ ಇಡುವಂಗಿಲ್ಲ ಮಂಗನ ಕಾಟ, ಬಾಕಿ ಏನಿಲ್ಲ ಮಂಗನ ಕಾಟ ಬಾಳೆಕಾಯಿ ಅಷ್ಟ. ಅರ್ಧಕ್ಕರ್ಧ ಹಾನಿ ಮಾಡ್ತಾವ ಅಥವಾ ಕಡಿಮೆ ಮಾಡ್ತಾವ? ಹಾನಿ ಎಷ್ಟು ಪ್ರಮಾಣದಲ್ಲಿ? ಏನ ಅರ್ಧ ಬಹಳಷ್ಟ ಅಲ್ಲ, ಅರ್ಧಕ್ಕರ್ಧ ಅದು ಇದ್ದದ್ದೇ ಕಾಟ. ಇದ್ದಿದ್ದ ಕಾಟ ಏನ್ ಮಾಡುದು, ಇದು ಎಲ್ಲ ನಡ್ತಾ ಇರ್ತಿತ್ತು. ಅವ್ರ ಜಾಗದೊಳಗೆ ನಾವು ಹೋಗಿ ಹೊಲ ಮಾಡ್ಕೊಂಡು ಮತ್ತೆ ಕಾಟ ಕೊಡುದು ಅದು. ಹೌದು ಮತ್ತೇನು ಬೇರೆ ರೈತರು ಅವ್ರಿಗು ಇಷ್ಟೇ ಕಾಟವನ್ನ ಅನ್ಭವಿಸ್ತಾ ಇರ್ತಾರಲ್ಲ ಅವ್ರಿಗೆ. ಹಂಗಾರಿ ಪಾಪ ಏನ್ ಮಾಡಿದ್ರು, ಏನ್ ಮಾಡ್ಲಿಕ್ಕೆ ಆಗದ. ಎಲ್ಲ ಮಂದಿ ಎಲ್ಲಾರು ಸ್ವಲ್ಪ ಸ್ವಲ್ಪ ಆ ಕಡೆ ಹೋಗಿದ್ದು ಎಲ್ಲ ಹೊಲ ಬಿಟ್ಟು ಬರಾಕತ್ತಾರೀಗ. ಈಗ ನಮಗೇನ ಭಾಳ ಐತಲ್ಲ ಇದು, ನಾವು ಯಾರಿಗೆ ಕೊಡ್ಲಿಕ್ಕೆ ಹೋಗೋದು, ನಮ್ದು ಅಷ್ಟು ಐತಿ. ಏನಾರು ಮಾಡ್ಕೊಂಡು ನಾವು ಜೀವನ ಮಾಡ್ಕೊಂಡು ಇದ್ದೀವಿ. ಈಗ ನಾವು ಇಂಥ ಒಂದು ತೋಟವನ್ನು ಮಾಡಿದಾಗ ಅದು ಫಸಲು ಮುಂದೆ ಬರ್ಬೋದು ಚಂದಾಗ. ಇನ್ನೂ ನಾವು ಬರೀ ಅಡಿಕೆಯನ್ನು ನಂಬ್ಕೊಂಡಿರೋಕ್ಕಾಗಲ್ಲ, 4-5 ವರ್ಷ 6 ವರ್ಷ ಇಷ್ಟು ಟೈಮ್ ಹಿಡಿಯುತ್ತದೆ. ಮಧ್ಯೆ ಏನಾದರೂ ಬೆಳೆಗಳು ನಮಗೆ ನಿರಂತರ ಒಂದು ಸ್ವಲ್ಪ ಆದಾಯ ಖರ್ಚನ್ನ ನಿಭಾಯಿಸ್ಲಿಕ್ಕೆಲ್ಲ ಬೇಕಲ್ಲ, ಏನ್ ಮಾಡಿದಿರಿ ಸರ್? ಈಗ ಸದ್ಯಕ್ಕೆ ಅದರೊಳಗೆ ಒಂದು ಹೊಸದಾಗಿ ಇದು ಮಾಡಿದ ಪ್ಲಾಂಟೇಶನ್ ಮಾಡಿದಂದ್ರೆ ಒಂದು ಬಾಳೆಗಿಡ ಒಂದು, ಅದರ ನಂತರ ಒಂದು ಇದ್ರದ್ದು ಲವಂಗ ಗಿಡ ಬಂದವಲ್ಲ ಸರ್ ಹೊಸದಾಗಿ, ಅದು 3 ವರ್ಷಕ್ಕೆ ಫಲ ಕೊಡ್ತದೆ ಸರ್. ಅದು ಮಿಡ್ಲ್ ಒಂದು ಸೈಡಿಗೆ ಒಂದು ಬೌಂಡ್ರಿ ಹಾಕಿದ್ವಿ. ಆಮೇಲೆ ಅದರ ನಂತರ ನಾವು ಲಿಂಬು ಗಿಡ ಹಚ್ಚಿದ್ವಿ, ಅದು ಯಲ್ಲಾಪುರದಿಂದ ತಗೊಂಬಂದಿದ್ವಿ ಸರ್. 3 ವರ್ಷಕ್ಕೆ ಒಂದು ಸತತ ಆಗ್ತದೆ ಅಂತ 3 ವರ್ಷದಿಂದ. ಈಗ ಅದು 1 ವರ್ಷ ಆಯ್ತು ತಂದು, ಈಗ 2ನೇ ವರ್ಷ ಹಚ್ಚಿ, ಈಗ 2ನೇ ವರ್ಷ ಆಗಿತ್ತು ಸರ್ ಹಚ್ಚಿ. ಅದು ಮುಂದಿನ ವರ್ಷ ಫಲ ಕೊಡ್ತದೆ ಸರ್. ಅದೊಂದು ಅದು ಹಚ್ಚಿದ್ವಿ. ಅದರ ನಂತರ ನಾವು ವೆಲ್ಚಿ ಗಿಡ ಹಚ್ಚಿದ್ವಿ, ಅದು ಇನ್ನೂ ಇದಾಗಿಲ್ಲ, ಇನ್ನೂ ಈಗ ಬರಬೇಕು ಸರ್. ಅದು ಈಗ ಸದ್ಯಕ್ಕೆ ಸ್ಟಾರ್ಟಿಂಗ್ ಹಚ್ಚಿದ್ದೀವಿ ಸರ್, ಇದೇ ವರ್ಷ ಹಚ್ಚಿದ್ದೀವಿ. ಅವು ಎಲ್ಲ ಈಗ ಹೊಸದಾಗಿ ತೋಟ ಪ್ರಾರಂಭ ಮಾಡಿರೋದ್ರಿಂದ ಇವನ್ನೆಲ್ಲನೂ ಈಗ ಹೊಸದಾಗೆ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಇನ್ನು ಯಾವುದೂ ಸದ್ಯಕ್ಕೆ ಫಲ ಬರೋಂಗೆ ಯಾವುದೂ ಇಲ್ಲ ಸರ್. ಹೂವು ಹಣ್ಣು ತರಕಾರಿ ಹೂವನ್ನು ಹಚ್ಚಿದ್ರೆ ಮಂಗನೊಂದು ಸ್ವಲ್ಪ ಪ್ರಾಬ್ಲಮ್ ಐತೆ ಸರ್. ಹೂವಿಗೆ ಹೂವು ಹಚ್ಚಿದ್ರೆ ಬೆಳಿಗ್ಗೆ ಮಧ್ಯಾಹ್ನ ನಂತರ ಮಂಗಗಳು ಸ್ವಲ್ಪ ತ್ರಾಸ ಕೊಡ್ಲಿಕ್ಕೆ ಚಲೋ ಆಗ್ತದೆ ಸರ್. ಅದು ಹಣ್ಣು ಬಾಕಿ ಮಾವಿನ ಗಿಡ ಹಚ್ಚಿದ್ರು, ಮಾವಿನ ಗಿಡ ಬಾಕಿ ಯಾವುದು ಹಚ್ಚಿದ್ರು ನಮ್ಗೆ ಮಂಗಗಳು ಮತ್ತು ಅದೊಂದು ಸಮಸ್ಯೆ ಭಾಳ ಆಗ್ತದೆ ಸರ್. ಅದು ಹೊಟ್ಟೆ ಹಿಡಿದಿಲ್ಲ ಸರ್. ಸ್ವಲ್ಪ ನಾವು ಬೇರೆ ಅಲ್ಲಿಂದ ಜಮೀನ್ ಮೇಲಿಂದ ಹೊರಗೆ ಹೋದ್ರೆ ಸಾಕು ಸರ್, ಅವು ಬಂದು ಎಲ್ಲ ತಿಂದು ಹೋಗೋದು, ಎಲ್ಲ ನುಕ್ಸಾನ್ ಮಾಡೋದು ಆಗ್ತದೆ ಸರ್. ಅದೊಂದು ತಡೀಲಿಕ್ಕೆ ಆಗೋದಿಲ್ಲ ಸರ್ ಹೆಚ್ಚಾಗಿ. ಅವು ಬಾಕಿದವರು ನೆಟ್ ಹಾಕ್ತಾರೆ ಸರ್. ನಾವು ಈಗ ಹೊಸದಾಗಿ ಮಾಡಿದೀವಿ ಅಂತೇಳಿ ನೆಟ್ ಹಾಕಿಲ್ಲ, ಅಂದರೆ ಜಾಲಿಗೆ ಬರ್ತದೆ ಸರ್, ಗ್ರೀನ್ ಕಲರ್ ಅದು ಇದು ಬರ್ತದೆ ಸರ್, ಅವು ಹಾಕ್ತಾರೆ. ನಾವು ಇನ್ನೂ ಹಾಕಿಲ್ಲ, ನಾವು ಇದೇ ವರ್ಷ ಹಾಕಿದ್ದೀವಿ ಮಾಡಿದ್ದೀವಿ. ಹಾಕಿದ್ರೆ ಏನು ಅನುಕೂಲ? ಹಂಗೆ ಹಾಕಿದ್ರೆ ಮಂಗಗಳು ಡೈರೆಕ್ಟ್ ಬರ್ಲಿಕ್ಕೆ ಬರೋದಿಲ್ಲ, ಅವಾಗ ಅದ್ರ ಮೇಲಿಂದ ಹತ್ತಿ ಬರ್ಲಿಕ್ಕೆ ಬರೋದಿಲ್ಲ, ಹಸಿಕ್ ಹಾಕೋತಾವೆ. ಹಂಗಾಗಿ ಅದು ನಾವು ಈ ವರ್ಷ ಹಾಕಿಲ್ಲ, ಮುಂದಿನ ವರ್ಷ ಹಾಕೋದು ಪ್ಲಾನ್ ಐತೆ ಸರ್. ಮೇಲೆ 7 ಫೋಟು 12 ಫೋಟು ಹಿಂಗೆ ಜಾಲಿಗೆ ಸಿಗ್ತದೆ ಗ್ರೀನ್ ಕಲರ್, ಅವು ಹಾಕಿದ್ರು ಬರುವುದಿಲ್ಲ ಸರ್. ಅವು ನಮ್ಮ ಸೈಡ್ ಮಳೆ ಹೆಚ್ಚು ಮತ್ತು ಹಂಗಾಗಿ ನಾವು ಅದು ಕೊಳತು ಹೋಗ್ತಾವ ಅಂತೇಳಿ ಹಾಕಿಲ್ಲ. ಈ ವರ್ಷ ಮುಂದಿನ ವರ್ಷ ನೋಡಿ ಹಾಕುದಂತ ಹೇಳಿ. ಖರ್ಚು ಭಾಳ ಬರ್ತದೆ? ಖರ್ಚು ಭಾಳ ಬರ್ತದೆ ಸರ್. ಅದು ಸ್ಕ್ವೇರ್ ಫೂಟ್ ಇಂದ ಬರ್ತದೆ ಸರ್. ಅದು ಮಿನಿಮಮ್ ಇಲ್ಲಾಂದ್ರೂ ಅದಕ್ಕೂ ಒಂದು ಹದಿನೈದು ಇಪ್ಪತ್ತು ಸಾವಿರ ಮೇಲೆ ಹೋಗ್ಬೋದು ಸರ್. ಒಂದ್ಸಲ ಹಾಕಿದ್ರೆ ಒಂದ್ ಎರಡು ವರ್ಷ ಬರ್ತದೆ? ಒಂದ್ ಎರಡ್ ಮೂರು ವರ್ಷ ಬರ್ತದೆ ಸರ್. ಅದಕ್ಕೆ ಅಷ್ಟು ಹಾಕ್ಬಹುದು. ಹೌದಲ್ಲ ಅಂದ್ರೆ ಬೆಳೆ ನಮ್ದು ಒಂದ್ ಸ್ವಲ್ಪ ಮ್ಯಾಲ್ ಬರುತ್ತಾನೆ, ನಾವು ಕಾಳಜಿ ವಹಿಸ್ಬೇಕು ಸರ್. ಆಮೇಲೆ ಅದ್ರ ನಂತರ ನಾವು ಹಾಕ್ಬೋದು ಸರ್. ಅದಕ್ಕೆ ಹಂದಿಗೆ ಹಂದಿಗೂ ಅದೇ ಉಪಯೋಗ ಬರ್ತದೆ ಸರ್. ಜಾಲೆ ಹಾಕಿದ್ರೆ ಬಂದಾಗ್ತದೆ. ಸದ್ಯ ಅದು ಹಂದಿದ್ದು ಇನ್ನು ನಾವು ಇನ್ನು ಪ್ಲಾನ್ ಹಾಕಿಲ್ಲ ಅಂತೇಳಿ ಹಚ್ಚಿಲ್ಲ. ಇನ್ನು ಹಾಕ್ಬೇಕಂತ ಇತ್ತು ಸರ್ ಇದ್ರ ಮುಂದೆ. ಮುಂದಿನ ವರ್ಷದಿಂದ ಅದು ನೋಡೋಣ ಅಂತೇಳಿ. ಬಾಕಿ ಕಡೆ ಎಲ್ಲ ಮಾಡಿದ್ದಾರೆ, ಅವ್ರದ್ದು ಹೆಂಗ ಚಲೋ ಐತೆ ಅಂತ ನೋಡಿ ಅದ್ರ ನಂತರ ನಾವು ಹಚ್ಚದಂತ ಇದೀವಿ ಜಾಲಿಗೆ. ಹಂಗೈತೆ. ಹಾಗಾಗಿ ಭತ್ತ ಈ ಸದ್ಯಕ್ಕೆ ಅದನ್ನೇನು ಕೈ ಬಿಟ್ಟಿಲ್ಲ, ಸ್ವಲ್ಪ ಎರಡು ಎಕರೆ ಭತ್ತ ಮಾಡಿದ್ದೀವಿ ಸರ್. ಒಬ್ರು ಸಿಕ್ಕಿದ್ದಾರೆ ಅವ್ರ ಕೆಲಸದವರು, ಅವ್ರ ಕಡೆಯಿಂದ ಭತ್ತ ಮಾಡಿದ್ದೀವಿ. ಅದರ ನಂತರ ಎರಡು ಎಕರೆ ನಾವು ಅಡಕೆ ಸಸಿ ಹಚ್ಚಿದ್ದೀವಿ ಸರ್. ಈಗ ಅದನ್ನೆಲ್ಲನೂ ಒಬ್ರು ಬಂದರು, ಪ್ಲಾನ್ ಮಾಡಿದರು, ಹೆಂಗೆ ಹಚ್ಚಬೇಕು, ಎಷ್ಟು ಅಂತರದಲ್ಲಿ ಹಚ್ಚಬೇಕು, ಏನು ಮಾಡಬೇಕು, ಗೊಬ್ಬರ ಯಾವ್ದು ಹಾಕಬೇಕು, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಹೆಂಗೆ ಇದು ಮಾಡಬೇಕು, ಅವ್ರಿಗೆ ಎಷ್ಟು ಕೊಟ್ಟರು ಫೀಸ್? ಅವ್ರು ಸರ್ ಲಂಸಮ್ ಅಂತ ಹೇಳಿ ಹಿಂಗೆ ಅಂದಾಜಿಗೆ ಒಂದು 15,000 ಕೊಟ್ಟಿದ್ದೀವಿ ಸರ್. ಅವರೆಲ್ಲ ಪ್ಲಾನಿಂಗ್ ಎಲ್ಲ ಹಚ್ಚಿಕೊಡೋದು. ಏನೇನು ಪ್ಲಾನ್ ಮಾಡೋದು? ಅವರು ಗಿಡ ಸಸಿ ಯಾವ ಟೈಪು ಮತ್ತು ಮಣ್ಣು ಪರೀಕ್ಷೆ ಮಾಡಿ ಅವ್ರು ತೊಗೊಂಬಂದಿದ್ರು. ನಡೀತಿದ್ದು ಇಲ್ಲೋ ಏನು ಮಾಡಬೇಕಂತೇಳಿ. ಅದರ ನಂತರ ಅದು ಲೈನ್ ಔಟು ತೆಗೆಯೋದು, ಮಾರ್ಕಿಂಗ್ ಎಲ್ಲ ಮಾಡೋದು, ಅವ್ರು ಹಾಕೋದು, ಅದರಂತ ಇದು ಮಾಡಿ. ಅವರೇ ಇಲ್ಲ, ಲೇಬರ್ ಎಲ್ಲ ಅವ್ರದ್ದೇ? ಹಾಂ, ಅವ್ರದ್ದು. ಲೇಬರ್ ಬಿಟ್ಟು, ಲೇಬರ್ ಚಾರ್ಜ್ ಬಿಟ್ಟು ಅವರಿಗೆ ಅಷ್ಟು ಕೊಟ್ಟಿದ್ದು. ಲೇಬರ್ ಚಾರ್ಜ್ ಬೇರೆ ಸರ್. ಗಂಡಸರಿಗೆ 500 ರೂಪಾಯಿ ಅಂತ ಪೇಮೆಂಟು, ಹೆಂಗಸರಿಗೆ 300 ರೂಪಾಯಿ ಅಂತ ಪೇಮೆಂಟು, ಆ ಟೈಪಿಂದ ಕೊಟ್ಟಿದ್ದೀವಿ ಸರ್. ಒಂದಿನ ಮಾಡಿಬಿಡ್ತಾರೆ? ಇಲ್ಲ, ಒಂದಿನಕ್ಕಿಲ್ಲ ಸರ್. ಅದು ಡೇ ಪೇಮೆಂಟ್ ಸರ್. ಅವರು ಮೈ ಮೇಲೆ ಕೊಟ್ಟರೆ ಒಂದು ಅವ್ರದ್ದು ಇಂತಿಷ್ಟು ಅಂತ ದಿನ ಒಳಗೆ ಮಾಡ್ತಾರೆ. ಇದು ನಾವು ಹಿಂಗೆ ಕೊಟ್ಟಿದ್ದೀವಿ. ಅದು ಒಂದು 2 ವಾರ ಆಯ್ತು. 2 ವಾರ ತಗ್ತವ್ರಿಗೆ. 2 ವಾರ ಬೇಕಾ? ಅಂದ್ರೆ ಗುಂಡಿ ತೋಡಿ ಸಸಿ ಹಚ್ಚೋದು, ಗುಂಡಿ ತೋಡಿ ಸಸಿ ಹಚ್ಚೋದು, ಆಮೇಲೆ ಕಾಲಿಗೆ ಹೊಡೆಯೋದು, ಅವೆಲ್ಲ ಇದು ಮಾಡ್ಲಿಕ್ಕೆ ಅವ್ರಿಗೆ 2 ವಾರ ಹೋಯ್ತು ಸರ್. ಅವ್ರಿಗೆ ಲೇಬರ್ ಹೆಚ್ಚಿದ್ರ ಸರ್. ನೀವು ಅದರಲ್ಲಿ ಭಾಗವಹಿಸಿದ್ರಿ? ನಾವು ಇದ್ದೀವಿ ಸರ್. ನಾವು ಕೆಲಸ ಮಾಡಿದ್ದೀವಿ. ನಾವು ಮನೆಯೊಳಗೆ 3 ಜನ ಕೆಲಸ ಮಾಡಿದ್ವಿ. ಅವರು ಬಾಕಿದವರು ಒಂದು 7-8 ಮಂದಿ ಇದ್ದೀವಿ ಸರ್. 5 ಗಂಡಸರು, ಒಂದು 3 ಮಂದಿ ಹೆಂಗಸರು ಇದ್ದಾರೆ. ಅವ್ರಿಗೆ ಅಲ್ಲಿ ನೀರು ನಿಲ್ಲದ ಹಾಗೇನು ಕೂಡ ಮಾಡಬೇಕು. ಹೌದು ಸರ್. ಕಾಲುವೆ ಹೊಡೆದು ಅದಕ್ಕೆ ನೀರು, ಗಿಡಕ್ಕೆ ನೀರು ನಿಲ್ಲಬಾರ್ದಂತ ಕಾಲಿಗೆ ಆ ನೀರು ಹೋಗಿ ಹರಿಯೋ ಹಂಗೆ ಮಾಡೋದು. ಅದರ ನಂತರ ಆ ಗಿಡ ಲೆವೆಲ್ ಯಾವ ಕಡೆಯಿಂದ ನೋಡಿದ್ರು ಅದು ಕರೆಕ್ಟ್ ಕಾಣಬೇಕು, ಆ ಟೈಪ್ ಸಿಸ್ಟಮ್ಗಳು ಮಾಡಿದ್ವಿ ಸರ್. ಎಲ್ಲೂ ನಿಂತ್ರು ಅವೆಲ್ಲ ಒಂದೇ ಕಡೆ ಗಿಡ ಇದಾವ ಅಂತ ಹೇಳಿ ಕಾಣುವಂಗೆ ಅವರೆಲ್ಲ ಪ್ಲಾನಿಂಗ್ ಮಾಡಿದ್ರು. ಮತ್ತೆ ಭೂಮಿ ಲೆವೆಲ್ ಮಾಡ್ಕೊಳ್ಳೋದಂಗೆಲ್ಲ ಮಾಡಿದ್ರು? ಹಾ, ಭೂಮಿ ಲೆವೆಲ್ ಫಸ್ಟ್ ನಮ್ದು ಹೊಲ ಐತೆ, ಅದು ಸ್ಟೆಪ್ ಬೈ ಸ್ಟೆಪ್ ಐತಿ, ಒಂದೇ ಸಮಾನ ಇಲ್ಲ. ಅದು JCP ಹಾಕಿ ಲೆವೆಲ್ ಮಾಡಿ ಅವು ಒಂದು ಸ್ಟೆಪ್ ಬರೋ ಹಂಗೆ ಮಾಡಿ ಅದು ಇದು ಮಾಡಿದ್ದೆ. ಅದಕ್ಕೆ ಎಷ್ಟು ಬಂದ ಖರ್ಚು? ಅದಕ್ಕೆ ಎಲ್ಲ ಸೇರಿ JCP ಮತ್ತು ಮಣ್ಣು ಹಾಕ್ಲಿಕ್ಕೆ ಟಿಪ್ಪರ್ ತಗೊಂಡಿದ್ದು, ಅದು ಇಲ್ಲಾಂದ್ರೂ 70,000 ಬಂತು ಸರ್. 75,000 ಬಂತು. ಅದಕ್ಕೆ ಯಾರು ಹೇಳಿದ್ರು ಲೆವೆಲ್ ಮಾಡಲೇಬೇಕು ಅಂತ? ಲೆವೆಲ್ ಮಾಡ್ಬೇಕಂದ್ರೆ ನಾವು ಪ್ಲಾನ್ ಹಾಕಿದ್ದೀವಿ ಸರ್. ಅಂದ್ರೆ ಸ್ಟೆಪ್ ಪೂರ್ತಿ ಅದು ಗಾದೆಗಳು ಇರ್ತಾವಲ್ಲ ಸರ್ ಹೊಲದ, ಅವು ಒಂದು ಸ್ಟೆಪ್ಪೇ ಇಲ್ಲ, ಒಂದು ಸರಿ ಇಲ್ಲ ಆಗಿತ್ತು ಸರ್. ಒಂದು ಮೇಲೆ ಕೆಳಗೆ ಮೇಲೆ ಕೆಳಗಿತ್ತು. ಅವು ಸಸಿ ಹಚ್ಚಲಿಕ್ಕೆ ಲೈನ್ ಸರಿ ಸಿಗುದಿಲ್ಲ ಅಂತ ಹೇಳಿ ಅವರು ಪ್ಲಾನ್ ಕೊಡೋರು ಹೇಳಿದ್ರು. ಹಂಗಾಗಿ ನಾವ್ ಏನ್ ಮಾಡಿದ್ವಿ, ಅದು JCP ಹಾಕಿ ಒಂದು ಲೆವೆಲ್ ಮಾಡ್ತೀವಿ. ಎಲ್ಲೆಲ್ಲಿ ಸ್ವಲ್ಪ ಮಣ್ಣು ಬೇಕು ಅಲ್ಲಿ ಮಣ್ಣು ತಂದು ಹಾಕಿದೀವಿ. ಅಲ್ಲೇ ಹೊಲದೇ ಮಣ್ಣು ಅಲ್ಲೇ ಹಾಕಿದೀವಿ. ಅಲ್ಲಿಂದ ಅಲ್ಲೇ ಮಣ್ಣು ಇದು ಮಾಡಿ ಲೆವೆಲ್ ಮಾಡಿ ಅದರ ನಂತರ ಅವು ಲೈನ್ ಔಟ್ ಹಾಕಿ ಎಲ್ಲೆಲ್ಲಿ ನಮಗೆ ಕಾಲುವೆ ಬೇಕು ಆ ಕಾಲುವೆ ಇದು ಮಾಡಿ ಅದರ ನಂತರ ಅದರ ಕಾಲುವೆ ಒಳಗೆ ನಾವು ಗಿಡ ಹಚ್ಚಿದ್ದೀವಿ. ಹೂವು ಒಂದು ಸ್ವಲ್ಪ ತರಕಾರಿ, ಹಣ್ಣು, ಹಂಪ್ಲ ಸ್ವಲ್ಪ ಸ್ವಲ್ಪ ಬೇಕೋಬೇಕು. ಟೊಮ್ಯಾಟೊ ಅಂತ, ಬದನೆಕಾಯಿ, ಮೆಣಸಿನ್ಕಾಯಿ, ಹೀರೆಕಾಯಿ, ಸೌತೆಕಾಯಿ, ಎಲ್ಲೆಲ್ಲೋ ತಿನ್ನುವಷ್ಟು ತಿನ್ಲಿ, ನಮ್ಗೆ ಉಳಿಯಷ್ಟು ಉಳಿಲಿ ಅಂತ. ಇದೇ ವರ್ಷ ಮಾಡಿದೀವಿ ಅಂತ ಹೇಳಿ ಪ್ಲಾನ್ ಯಾವ್ದು ಹಾಕಿಲ್ಲ ಸರ್. ಹಾಕಿದ್ದು ಒಂದು 2 ಸರ್, ಬಾಳೆಗಿಡ ಮತ್ತು ವೆಲ್ಚಿ, ಆಮೇಲೆ ಲವಂಗದ್ದು ಅನ್ನೋದು ಹಾಕಿದ್ದೀವಿ. ಅದೇ ಪ್ಲಾನ್ ಹಾಕಿದ್ದೀವಿ, ಇನ್ನಷ್ಟು ಇದು ಮಾಡಿಲ್ಲ. ಬಾಕಿದ್ದು ಮುಂದಿನ ವರ್ಷ ನೋಡಿ ಇದು ಮಾಡೋದು ಅಂತೇಳಿ. ಯಾವ ಟೈಪ್ ನಮ್ಗೆ ಅದು ಇದು ಬರ್ತೈತೆ ಅದರ ನಂತರ ಪ್ಲಾನ್ ಹಾಕೋದು ಅಂತೇಳಿ. ಚೆಂಡು, ಗೈಲಾಡಿಯ ಇಂಥವೆಲ್ಲ ಇಲ್ಲ ಸರ್ ಸದ್ಯಕ್ಕೆ. ಇಲ್ಲಿ ಸುತ್ತಮುತ್ತಾರ ಹಾಕಿದ್ರೆ ಹಂಗ ಇಲ್ಲಿ ಚೆಂಡು ಹೂ ಹಾಕ್ತಾರೆ ಸರ್. ಅಂದ್ರೆ ಮನೆಗೆ ತನಕ ಅಷ್ಟೇ ಯೂಸ್ ಮಾಡ್ತಾರೆ ಸರ್, ಬಾಕಿ ಇಲ್ಲಿ ಸೆಲ್ಲಿಂಗ್ ಮಾಡಲ್ಲ ಸರ್. ಆದ್ರೆ ಚಂದ ಬರ್ತವ? ಬರ್ತದೆ ಸರ್, ಬರ್ತದೆ, ಚಲೋ ಬರ್ತದೆ ಸರ್. ಅದು ಇದು ಮಾಡಿದ್ರೆ ಅದು ಮೇಂಟೆನೆನ್ಸ್ ಇಲ್ಲ ಏನಿಲ್ಲ ಸರ್, ಅಷ್ಟಕ್ಕೆ ಇದು ಮಾಡ್ಬೋದು ಸರ್. ಮತ್ತೆ ಹೂವಿಗೆ ಮಂಗಗಳು ಬರ್ತಾವ ಅಂದ್ರಲ್ಲ, ಏನ್ ಮಾಡ್ತಾವ ಮಂಗ ಬಂದ ತಿಂತಾವ? ಅವು ಎಲೆ ತಿಂತಾವ ಸರ್, ಎಲೆ ತಿಂದು ಎಲ್ಲ ಗಿಡ ಕಟ್ಟ ಇದಾಗ ಮಾಡುತ್ತೆ ಸರ್. ಹೂ ಬರ್ಲಿಕ್ಕೆ ಕೊಡುದಿಲ್ಲ ಸರ್, ತಿಂದು ಎಲ್ಲ ಇದು ಮಾಡ್ತಾವ. ಹಂಗಾಗಿ ಹೂವಿನ ಗಿಡ ಸ್ವಲ್ಪ ಸಮಸ್ಯೆ ಆಗ್ಬಿಡ್ತದೆ ಸರ್. ಅಂದ್ರೆ ಬೇರೆ ಬೇರೆ ರೀತಿಯಿಂದ ನಮಗೆ ಎಷ್ಟು ಸಾಧ್ಯನೋ ಆ ರೀತಿಯಾಗಿ ಇಂಥ ಕಾಡು ಪ್ರಾಣಿಗಳನ್ನು ನಿರ್ವಹಣೆ ಮಾಡಿ ತೋಟವನ್ನ ಬೆಳಿಬಹುದು. ಹೌದಲ್ಲ ತೀರಾ ಆಗಲ್ಲ ಅನ್ನೋದೇ ಇಲ್ಲ, ನಮ್ ಕಡೆಯಿಂದ ಆಗೋದಿಲ್ಲ ಅಂತ ಏನಿಲ್ಲ, ಬಾಕಿ ನಾವು ಇದು ಮಾಡಿ ಮೇಂಟೆನೆನ್ಸ್ ಮಾಡಬಹುದು ಸರ್. ಹಂಗೆ ಪ್ರಾಣಿಗಳಿಂದ ನಮ್ಗೆ ಯಾವ ಟೈಪ್ ರಕ್ಷಣೆ ಬೇಕು ಮಾಡಬಹುದು, ಅದಕ್ಕೇನು ಸಮಸ್ಯೆ ಬರೋದಿಲ್ಲ. ನೆಟ್ ಈಗ ಹೊಸದಾಗಿ ನೆಟ್ ಬಂದವ ಸರ್, ಗ್ರೀನ್ ಕಲರ್ ನೆಟ್ ಬಂದವ, ಆ ನೆಟ್ ಹಾಕಿದ್ರು ಸ್ವಲ್ಪ ಇದಾಗ್ತದೆ ಸರ್. ಅಂದ್ರೆ ಈ ಹೊಸದಾಗಿ ಯಾರು ಅಡಿಕೆ ಸಸಿ ಎಲ್ಲ ಇದು ಮಾಡ್ತೀವಿ, ಅವರಿಗೆ ಬಜೆಟ್ ಇದ್ರೆ ಮಾಡಬಹುದು. ಬಜೆಟ್ ಸಮಸ್ಯೆ ಆದ್ರೆ ಸ್ವಲ್ಪ ಒಂದೇ ವರ್ಷದೊಳಗೆ ಎಲ್ಲ ಆಗುದಿಲ್ಲ ಸರ್. ಕೆಲವು ಜನ ಗೋಡೆನ ಕಟ್ಬಿಡ್ತಾರೆ, ಅವ್ರು ಜಮೀನ್ ಕಡಿಮೆ ಇದ್ರೆ ಅವ್ರು ಗೋಡೆ ಕಟ್ಬಹುದು ಸರ್. ಗೋಡೆ ಕಟ್ಬಹುದು ಅಥವಾ ನಾವು ಕಬ್ಬಿಣದ್ದು ಬೇಲಿ ಬಂದವ ಅದೆಲ್ಲ ಹಾಕ್ಬಹುದು ಸರ್, ಅವೆಲ್ಲ ಹಾಕಿ ಇದು ಮಾಡಬಹುದು. ಕಬ್ಬಿಣದ ಬೇಲಿ ಅದು ಸ್ಕ್ವೇರ್ ಫುಟ್ ಒಳಗೆ ಬರ್ತದೆ ಸರ್. ಒಂದು 15,000 ಒಂದು ನೆಟ್ ಅದು ಜಾಲಿಗೆ ಸಿಗ್ತದೆ ಸರ್. ಅದು ಇಂತಿಷ್ಟು 50 ಫೂಟ್ 60 ಫೂಟ್ ಇರ್ತದೆ ಸರ್. ಅದು ಆ ಮೀಟರ್ ಲೆಕ್ಕದಿಂದ ಹಾಕ್ಬಹುದು ಸರ್ ನಾವು. ಅದು ಸ್ವಲ್ಪ ಖರ್ಚು ಹೆಚ್ಚು ಬರ್ತದೆ, ಅದಕ್ಕೆ 1,00,000 ಗಂಟಲೆ ಬರ್ಬೋದು. 1,00,000 ಗಂಟಲೆ ಬರ್ಬೋದು ಸರ್. ಅದು 4 ಎಕರೆ ಎಷ್ಟು ಬರುತ್ತೆ ಕೇಳಿದ್ರೆ ಎಲ್ಲವರು? ಇಲ್ಲ ಸರ್, ಅದು ಕೇಳಿಲ್ಲ ನಾವು. ಅವಕ್ಕೆ ಇದು ಎಂಗಲ್ಸ್ ಎಲ್ಲ ಬೇಕಾಗ್ತದೆ, ಎಂಗಲ್ಸ್ ಹಾಕಿ ಅವು ಕಬ್ಬಿನಿಂದ ಜಾಲಿಗೆ ಬರ್ತಾವ ಅದೆಲ್ಲ ಹೊಡಿಬೇಕಾಗ್ತದೆ. ಅವು ನಮ್ದು ಒಂದು 7 ಎಕರೆ ಜಮೀನ್ ಇತ್ತು ಸರ್. ಆ 7 ಎಕರೆ ಜಮೀನಿಗೆ ಬಹಳ ಖರ್ಚಾಗ್ತದೆ ಅಂತ ಹೇಳಿ ನಾವು ಅದು ಹಾಕಿಲ್ಲ ಸರ್. ನಾವು ಐಬೆಕ್ಸ್ ಇಂದ ತಾರ್ ಬಿಟ್ಟಿವಿ, ಬ್ಯಾಟ್ರಿಯಿಂದ ಕನೆಕ್ಷನ್ ಕೊಟ್ಟಿವಿ. ಆ ಇದರಿಂದ ನಮ್ಗೆ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗ್ತದೆ. ಅವು ಸ್ವಲ್ಪ ಚಾರ್ಜ್ ಕಡಿಮೆ ಆದ್ರೆ ಹಂದಿಗಳು ಮತ್ತು ಕಾಡು ಕೋನಗಳು ಸ್ವಲ್ಪ ಬರ್ಲಿ ಚಾಲು ಆಗ್ಬಿಡ್ತವೆ ಒಳಗಡೆ. ಈ ಮೆಟಲ್ ಬೇಲಿ ಹಾಕಿದ್ರೆ ಮಂಗ ತಡೆಯಲ್ಲವು? ಇಲ್ಲ ಸರ್, ಬರ್ತವೆ ಸರ್, ಮಂಗೆ ಬಂದೇ ಬರ್ತದೆ ಸರ್. ಅದರ ಮೇಲಿಂದ ಹತ್ತಿ ಬರ್ತದೆ. ಆಮೇಲೆ ನಾವು ಇದು ನೆಟ್ ಬಂದೇವು ಸರ್, ಜಾಲಿಗೆ ಇದು ಆ ಗ್ರೀನ್ ಕಲರ್ ಅದರ ಮೇಲಿಂದ ಹತ್ಲಿಕ್ಕೆ ಬರುದಿಲ್ಲ, ಅದರೊಳಗೆ ಸಿಕ್ಕಾಕೊಳ್ತಾವ, ಅದೇ ಹೆದರಿ ಬರುದಿಲ್ಲ ಸರ್. ಅದಕ್ಕೆ ಅದು ಡೈಲಿ ಚೆಕ್ ಮಾಡ್ತಾ ಇರ್ಬೇಕು ಸರ್, ಏನಾದ್ರೂ ತಾಗಿದೋ ಇಲ್ಲ ಅಂತ ಹೇಳಿ. ಅದನ್ನ ಸಮಸ್ಯೆ ಆಗ್ತದೆ ಸರ್, ಮತ್ತೆ ಅವಕ್ಕೂ ತೊಂದರೆ ಆಗ್ಬಾರ್ದು, ತೊಂದರೆ ಆಗ್ಬಾರ್ದು ಸರ್, ಅದನ್ನ ನೋಡ್ತಾ ಇರ್ಬೇಕು ಸರ್. ಹೀಗೆ ಒಂದು ಬದುಕನ್ನ ಕಟ್ಟಬೇಕಾದ್ರೆ ಅನೇಕ ಮೊದಲುಗಳನ್ನು ದಾಟ್ಕೊಂಡು ಬರ್ತೀವಿ. ಹಮಾಲಿ ಮಾಡ್ತಾ ಇದ್ದೆ, ಅವಾಗ ಉಳಿಸಿದಂತ ಸ್ವಲ್ಪ ಸ್ವಲ್ಪ ದುಡ್ಡನ್ನು ತಗೊಂಡು ಹೊಲ ಹಿಡಿದೆ, ಆ ನಂತರ ತೋಟಗಾರಿಕೆ ಮಾಡುದು, ಮಕ್ಕಳನ್ನ ಓದಿಸೋದು, ಮರಿ ಓದಿಸೋದು, ಮನೆ ಕಟ್ಟೋದು, ಬಾಡಿಗೆ ಕೊಡೋದು, ಇವೆಲ್ಲ ಒಂದೇ ಜೀವನದಲ್ಲಿ ಸಾಧ್ಯತೆ ಇದೆ? ನಾವು ಅಷ್ಟು ಕಷ್ಟಪಟ್ಟು ಮಾಡಿದೆ ಜೋರ್ಲೆ. ನಾನು ಮತ್ತು ನಮ್ಮ ಮನೆಯವರು ಭೀ ಕಷ್ಟಪಟ್ಟರು, ಎಲ್ಲರ ಹಾಲಿ ಒಳಗೆ ಭಾಜಿಪಾಲ ಇದು ತಗೊಂಡು ಹೋಗಿ ಅವರು ಭೀ ಇದು ಕೆಲಸ ಮಾಡ್ತಿದ್ರು, ಅವರು ಭೀ ನಮ್ಮ ಜೊತೆ ಕೆಲಸ ಮಾಡ್ತಿದ್ರು. ಅದರ ಸಲುವಾಗಿ ನಾವು ಇಷ್ಟು ಇದನ್ನು ಮಾಡಿದ್ವಿ. ಇಲ್ಲಾಂದ್ರೆ ನಾವೇ ಎಲ್ಲೇ ಊಟ ತಿಂದು ಉಂಡೆ ಎಲ್ಲಿ ಮಾಡ್ಲಿಕ್ಕೆ ಆಗ್ತೈತೆ? ಒಬ್ಬರಿಗೊಬ್ಬರು ದುಡಿಬೇಕು, ಸ್ವಲ್ಪ ಉಳಿಸ್ಬೇಕು. ನಾವು ಅಷ್ಟು ಮತ್ತೆ ನಮಗೆ ದೇವರು ಸಹಾಯ ಕೊಟ್ಟೆ, ಎಲ್ಲ ಕೆಲಸ ಮೈಗೀತು, ಏನು ರೋಗ ಆಗಿಗ ಏನಿಲ್ಲ, ಮತ್ತೆ ಚಲೋ ನಮಗೆ ತಾಕತ್ ಕೊಟ್ಟಿ ಎಲ್ಲ ಇದು. ಮಕ್ಕಳೆಲ್ಲ ಏನ್ ಮಾಡ್ತಾರೆ? ನಮ್ದು ಮಕ್ಕಳು ಇವನು ಒಬ್ಬ ಮಗಳು ಏನಿಲ್ಲ, ಒಬ್ಬನೇ ಒಬ್ಬ ಮಗ. ಹಂಗಂದ್ರೆ ಸಾಕಷ್ಟು ಆಸ್ತಿ ಇದೆ ಮಗನಿಗೆ. ಆಸ್ತಿ ಅಷ್ಟೇ, ಅವ್ರ ಪೂರ್ತಿಗೆ ಮಾಡಿಟ್ಟಿವಿ. ಒಳ್ಳೆಯದು. ಇಬ್ಬರು ಅಪ್ಪ ಮಗ ಸೇರಿಕೊಂಡು ಕೃಷಿಯಲ್ಲಿ ತೋಟಗಾರಿಕೆಯಲ್ಲಿ ನಿಮ್ಮ ಇಬ್ಬರು ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಕೃಷಿ ಬದುಕಿನ ಅನುಭವಗಳ ಕುರಿತು ಜೊಯಿಡಾದ ವಿಜಯ್ ವಿಷ್ಣು ದೇಸಾಯಿ ಮತ್ತು ನಿಲೇಶ್ ವಿಜಯ್ ದೇಸಾಯಿ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಿದ್ರಿ. ಸಂದರ್ಶಕರು HB ರಾಮಡಿಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ KPME ತಿದ್ದುಪಡಿ ಕಾಯ್ದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳು, ಚಿಕಿತ್ಸೆಗೆ ತಗಲುವ ವೆಚ್ಚದ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಕಾಯ್ದೆ ಅನ್ವಯ ಖಾಸಗಿ ಆಸ್ಪತ್ರೆಗಳ ನೋಂದಣಿ ನವೀಕರಣ ಕಡ್ಡಾಯ. ತಪ್ಪಿದಲ್ಲಿ ದಂಡ, ಜೈಲು ಶಿಕ್ಷೆ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.